ರಾಜ್ಯದ ಉತ್ತರ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಧಾನ್ಯ ಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮಾರಾಟಕ್ಕೆ ಇರುವ ಅವಕಾಶಗಳು, ಈ ಕುರಿತಂತೆ ಹಾಸನದ ಅವನಿ ಆರ್ಗ್ಯಾನಿಕ್ಸ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಸಿ ಜಯಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮಾರಾಟಕ್ಕೆ ಇರುವ ಅವಕಾಶಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಯಾವುದೇ ಕೃಷಿಯ ಉತ್ಪನ್ನಗಳಾಗಲಿ ಬೆಳೆಯುವಂಥದ್ದು ಕೃಷಿಕರಿಗೆ ಬಹಳ ಸುಲಭವಾಗಿರುತ್ತೆ, ಆದರೆ ಅದನ್ನ ಮಾರಾಟ ಮಾಡುವಂಥದ್ದು ಒಂದು ಸ್ವಲ್ಪ ಕಷ್ಟದಾಯಕವಾದಂತಹ ಕೆಲಸ. ಯಾಕೆ ಅಂತ ಹೇಳಿದ್ರೆ, ಯಾವ ಉತ್ಪನ್ನಗಳಿಗೆ ಎಷ್ಟು ಪ್ರಮಾಣದಲ್ಲಿ ಎಲ್ಲಿ ಬೇಡಿಕೆ ಇರುತ್ತೆ ಅನ್ನುವಂಥದ್ದು ಅಷ್ಟಾಗಿ ನಮ್ಮ ಕೃಷಿಕರಿಗೆ ಗೊತ್ತಿರೋದಿಲ್ಲ. ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳಿಗೆ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ, ಎಲ್ಲೆಲ್ಲಿ ಮಾರುಕಟ್ಟೆ ಇದೆ, ಅಥವಾ ಮಾರುಕಟ್ಟೆ ಇಲ್ಲ ಅಂತ ಅಂದ್ರೂ ಕೂಡ ಸ್ವತಃ ಮಾರುಕಟ್ಟೆಯನ್ನ ಹೇಗೆ ಸೃಷ್ಟಿಯನ್ನ ಮಾಡಿಕೊಳ್ಳಬಹುದು, ಆ ಮೂಲಕ ತಾವು ಬೆಳೆದಂತಹ ಸಿರಿಧಾನ್ಯಗಳನ್ನ ಹೇಗೆಲ್ಲ ಮಾರಾಟವನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಅವನಿ ಆರ್ಗಾನಿಕ್ಸ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಬಿಸಿ ಜಯಪ್ರಸಾದ್ ಅವರು. ಜಯಪ್ರಸಾದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಿರಿಧಾನ್ಯಗಳ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದು ಹಿಡಿತ ಇರುವಂತದ್ದು, ಅದರ ಜೊತೆಗೆ ಸಾಕಷ್ಟು ಅನುಭವವೂ ಕೂಡ ತಮಗೆ ಆಗಿದೆ. ಈ ಸಿರಿಧಾನ್ಯಗಳ ಬಗ್ಗೆ ಒಂದಷ್ಟು ನಿಮ್ಮ ಪ್ರಕಾರ ಏನ್ ಸರ್ ಸಿರಿಧಾನ್ಯ ಅಂತ ಅಂದ್ರೆ? ಸಿರಿಧಾನ್ಯಗಳು ಹೆಸರೇ ಹೇಳುವಂತೆ ಸಿರಿಧಾನ್ಯಗಳು ಸರ್. ಸಿರಿ ಅಂತಂದ್ರೆ ಹೆಚ್ಚು ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇದೆ, ಹಾಗಾಗಿ ಅದನ್ನ ಸಿರಿಧಾನ್ಯ ಅಂತ ಕರೀತಾರೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಫೈಬರ್ ಸರ್. ನಾರಿನಂಶ ಬಹಳ ಅಧಿಕವಾಗಿದೆ ಮಾನವನ ದೇಹಕ್ಕೆ, ಮಾನವನ ದಿನನಿತ್ಯ ಚಟುವಟಿಕೆಗೆ. ನಾವು ತಿಂದಂತ ಆಹಾರ ಏನಿದೆ ಅದು ಜೀರ್ಣ ಆಗ್ಲಿಕ್ಕೆ ನಾರಿನಂಶ ಅತಿ ಹೆಚ್ಚು ಬೇಕಾಗುತ್ತೆ ದೇಹಕ್ಕೆ. ಒಂದು ಅಂದಾಜು ಪ್ರಕಾರ 5-6% ಅಷ್ಟು ನಾರಿನಂಶ ಡೈಲಿ ಬೇಕು ಅಂತಾರೆ. ಇದು ಸಿರಿಧಾನ್ಯಗಳಲ್ಲಿ 7-12% ವರೆಗೂ ನಾರಿನಂಶ ಇರುತ್ತೆ. ಹಾಗಾಗಿ ನಾವು ತಿಂದಂತ ಆಹಾರ ಜೀರ್ಣ ಆಗ್ಲಿಕ್ಕೆ ಇದು ಬಹಳ ಪ್ರಮುಖವಾಗಿರ್ತಕ್ಕಂತ ಒಂದು ಅಂಶ. ನಾರು ಆರೋಗ್ಯದ ಬೇರು ಅಂತ ಕೂಡ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹಾಗಾಗಿ ಸಿರಿಧಾನ್ಯಗಳು ಬಹಳ ಪ್ರಮುಖವಾಗಿರುವಂಥದ್ದು. ಇದರಲ್ಲಿ ಹೆಚ್ಚಿನದಾಗಿ ನಾರಿನಂಶ ಜೊತೆಗೆ ಪ್ರೋಟೀನು, ಖನಿಜಾಂಶ, ಕ್ಯಾಲ್ಸಿಯಮ್ಮು, ಕಬ್ಬಿಣ ಬಹಳಷ್ಟು ಏರಳವಾಗಿದೆ. ಬೇರೆ ಧಾನ್ಯಗಳು ಕಂಪೇರ್ ಮಾಡಿದರೆ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಪೋಷಕಾಂಶಗಳು ಮಾನವನ ದೇಹಕ್ಕೆ ಸಿಗುತ್ತೆ. ಹಾಗಾಗಿ ಅದನ್ನು ಸಿರಿಧಾನ್ಯ ಅಂತ ಕರೆದಿದ್ದಾರೆ. ಇದು ಆಹಾರದ ರೂಪದಲ್ಲಿ ಬಳಕೆ ಮಾಡಲಿಕ್ಕೆ ಕೂಡ ಬಹಳ ಯೋಗ್ಯವಾಗಿರತಕ್ಕಂಥ ಒಂದು ಧಾನ್ಯ. ಅಕ್ಕಿಯ ಬದಲಾಗಿ ನಾವು ಅಕ್ಕಿಯಿಂದ ಏನೆಲ್ಲ ಆಹಾರ ಪದಾರ್ಥಗಳನ್ನು ಮಾಡಿ ನಾವು ಬಳಸ್ತೀವಿ, ಆ ನಿಟ್ಟಿನಲ್ಲಿ ಎಲ್ಲಾ ಆಹಾರಗಳನ್ನು ಕೂಡ ಅಕ್ಕಿಯ ಪರ್ಯಾಯವಾಗಿ ಬಳಸ್ತಕ್ಕಂಥ ಧಾನ್ಯ ಸಿರಿಧಾನ್ಯ ಅಂತ ನಾವು ಹೇಳ್ಬೋದು ಸರ್. ಈ ಸಿರಿಧಾನ್ಯಗಳ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಒಂದು ಟ್ರೆಂಡ್ ಹೇಗಿದೆ ಸರ್? ನಾನು 2003 ಸ್ಥಳೀಯ ಬೀಜ ಸಂರಕ್ಷಣೆಗೆ ಅಂತ ಕೆಲಸ ಶುರು ಮಾಡಿದ್ದು ನನ್ನ BSc ಪದವಿ ಮುಗಿದ ನಂತರ. ಆಗ ನಾನು ಕಡೂರು, ತರೀಕೆರೆ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸ್ವಲ್ಪ ಸಿರಿಧಾನ್ಯಗಳು ಬೆಳೀತಾ ಇದ್ರು. ಅಲ್ಲಿ ಹೋದಾಗ ಸಿರಿಧಾನ್ಯಗಳನ್ನ ರೈತರು ಬೆಳೆದ ನಂತರ ಮಾರುಕಟ್ಟೆಗೆ ಹೋಗ್ತಾ ಇತ್ತು. ಅಲ್ಲಿ ಯಾರು ಕೂಡ ಅದನ್ನು ಬಳಸ್ತಿರ್ಲಿಲ್ಲ. ಆ ಮಾರುಕಟ್ಟೆಗೆ ಹೋಗ್ಬೇಕಿದ್ರೆ ಲಾರಿಗಳು ಬಂದು ಅಲ್ಲಿಂದ ಲೋಡ್ ಮಾಡ್ತಾ ಇದ್ರು. 6 ರೂಪಾಯಿ 1 kg ಇತ್ತು ಸರ್, ನನಗೆ ನೆನಪಿದೆ. ಸುಮಾರು 2003-04 ಇರ್ಬೋದು ಸರ್. 6 ರೂಪಾಯಿ 1 kg ಹೆಂಗ್ ಲೋಡ್ ಮಾಡ್ತಾ ಇದ್ರು. ನಾನು ಅವ್ರಿಗೆ ನನ್ನ ಕ್ಯೂರಿಯಾಸಿಟಿಗೋಸ್ಕರ ಕೇಳಿದೆ, ಏನಕ್ಕೆ ಇದನ್ನು ಬಳಸ್ತೀರಿ, ಎಲ್ಲಿಗೆ ಹೋಗುತ್ತೆ ಇದು ಅಂತ. ಅವರೆಲ್ಲ ಲಾರಿನಲ್ಲಿದ್ದಂಥ ದಲ್ಲಾಳಿಗಳು ಇದನ್ನು ನಾವು ಬಿಸ್ಕೆಟ್ ಕಂಪ್ನಿಗಳಿಗೆ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರು. ಬಿಸ್ಕೆಟ್ ಕಂಪ್ನಿ ಹೊರತಾಗಿ ಅದಕ್ಕೆ ಡಿಮ್ಯಾಂಡೇ ಇರಲಿಲ್ಲ ಸರ್. ಅವತ್ತು ಅಕ್ಕಿಗಿಂತ ಕಡಿಮೆ ರೇಟ್ ಸಿರಿಧಾನ್ಯ ಸಿಗ್ತಾ ಇತ್ತು, ಹಾಗಾಗಿ ಅದನ್ನು ಬಳಸ್ತಾ ಇದ್ರು. ಈಗ ಸಿರಿಧಾನ್ಯಗಳ ಬೇಡಿಕೆ ತುಂಬಾ ಜಾಸ್ತಿ ಆಗಿದೆ ಸರ್. ತುಂಬಾ ಜಾಸ್ತಿ ಅಂತಂದ್ರೆ ನಮಗೆ ಪ್ರೊಡಕ್ಷನ್ ಉತ್ಪಾದನೆ ಮಾಡಿ ಕೊಡಕ್ಕೆ ಆಗದಿರೋಷ್ಟರ ಮಟ್ಟಿಗೆ ಬೇಡಿಕೆ ಬಂದಿದೆ. ಹಾಗಾಗಿ ನಮಗೆ ಏನು ಉತ್ಪಾದನೆ ಇದೆ ಅದರ 2-3 ಬೇಡಿಕೆ ಬಂದಿದೆ. ಜೊತೆಗೆ ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಏನು ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಿದೆ, ಅದಾದ ನಂತರ ಅಂತೂ ಬೇಡಿಕೆ ಇನ್ನೂ 3-4 ಜಾಸ್ತಿ ಆಗಿದೆ. ಹಾಗಾಗಿ ರೈತರಿಗೆ, ಸಿರಿಧಾನ್ಯಗಳು ಬೆಳೀತಕ್ಕಂಥ ರೈತರಿಗೆ ತುಂಬ ಅವಕಾಶಗಳಿದೆ ಬೆಳೀಲಿಕ್ಕೆ, ಮಾರುಕಟ್ಟೆ ಮಾಡಲಿಕ್ಕೆ. ಅದರಲ್ಲಿ ಏನಾರು ಗುಂಪು ಗುಂಪಾಗಿ ಬೆಳೆದ್ರೆ, ಈಗ ನಾವೇನು ಇಲಾಖೆ ಮುಖಾಂತರ ಸರ್ಕಾರ ರೈತ ಉತ್ಪಾದಕರ ಸಂಸ್ಥೆ ಅಥವಾ ಕಂಪ್ನಿಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಆ ಥರ ಮಾಡಿ ಮೆಟ್ರಿಕ್ ಟನ್ ಗಟ್ಟಲೆ ನಾವು ಮಾರಾಟ ಮಾಡಲಿಕ್ಕೆ ಅವಕಾಶ ಆಗದಾದ್ರೆ ಸಾಕಷ್ಟು ಅವಕಾಶಗಳಿದೆ. ಫಲವತ್ತತೆ ಇಲ್ಲದ ಭೂಮಿಯಲ್ಲೂ ಕೂಡ ಇದನ್ನು ಬೆಳೀಬಹುದು. ಸಿರಿಧಾನ್ಯಗಳಿಗೆ ಫಲವತ್ತತೆ ಬೇಡ ಸರ್, ಅದಕ್ಕೆ ಕನಿಷ್ಠ ಗೊಬ್ಬರ ಸಾಕಾಗುತ್ತೆ. ದನದ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಥವಾ ಸ್ವಲ್ಪ ಫಲವತ್ತತೆ ಇದ್ರೆ ಅದು ಕೂಡ ಬೇಕಾಗಲ್ಲ. ಫಲವತ್ತತೆ ಇಲ್ಲದ ಭೂಮಿನಲ್ಲಿ ಹೆಚ್ಚು ಬೆಳೀತಾರೆ ಸರ್ ಇದನ್ನ. ಇದು ಬಿಟ್ಟರೆ ಬೇರೆ ಆ ಭೂಮಿನಲ್ಲಿ ಬೆಳೆಯಲ್ಲ ಅಂತಕ್ಕಂಥ ಜಾಗದಲ್ಲೂ ಕೂಡ ಸಿರಿಧಾನ್ಯಗಳನ್ನ ಬೆಳೀಬಹುದು. ಆಮೇಲೆ ಹೆಚ್ಚು ಜಾಗ ಇರತಕ್ಕಂಥವ್ರು, ಹೆಚ್ಚು ಜಾಗ ಇರೋಂಥವ್ರು ಅದನ್ನ ನಾವೇನು ಉಳುಮೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋಂಥವ್ರು ಸಿರಿಧಾನ್ಯಗಳನ್ನ ಹಾಕಿ ಬಿಡಬಹುದು ಸರ್. ತುಂಬಾ ಅದಕ್ಕೆ ಇಂಟರ್ ಕಲ್ಟಿವೇಷನ್, ಗೊಬ್ಬರ, ಕಳೆ ನಿರ್ವಹಣೆ, ಕೀಟ ನಿಯಂತ್ರಣ, ರೋಗ ನಿಯಂತ್ರಣ, ಈ ಥರದ ಯಾವುದೇ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ಗಳು ಕೂಡ ಬೇಕಾಗಲ್ಲ. ಅದ್ರ ಪಾಡಿಗೆ ಅದು ಬೆಳೆಯುತ್ತೆ. ಒಂದು ಮಳೆ ಕಡಿಮೆ ಆದರೂ ಕೂಡ ಈ ದೇಸಿ ತಳಿಗಳಿದೆ, ಇದು ಬೇಗ ತೆನೆ ಹೊರಗಡೆ ಬಂದು ಕನಿಷ್ಠ ಇಳುವರಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಹಾಗಾಗಿ ಫ್ಯಾಲೋ ಲ್ಯಾಂಡ್ ಅಂತ ನಾವೇನು ಕರಿತೀವಿ ಆ ಜಾಗದಲ್ಲಿ ಹೆಚ್ಚು ಜಮೀನು ಇರೋವಂಥವ್ರು ಬಾರ್ಡರ್ ಕ್ರಾಪ್ ಆಗಿ ಇದನ್ನ ಬೆಳಿಲಿಕ್ಕೆ ತುಂಬಾ ಅವಕಾಶಗಳಿದೆ ಸರ್. ಈಗ ಈ ಒಂದು ಈ ಸಿರಿಧಾನ್ಯಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ಅದೇ ರೀತಿ ಉತ್ಪಾದನೆ ಕಡಿಮೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರೆ, ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬಹುದು ಸರ್? ಮೊದಲನೇದಾಗಿ ಈಗ ಸಿರಿಧಾನ್ಯಗಳು ತಳಿಗಳು ನಮ್ಮಲ್ಲಿ ಏನಿದೆ ಅದೆಲ್ಲ ಕೂಡ ಅಲ್ಪಾವಧಿ ತಳಿಗಳು ಸರ್. 3-3.5 ಬರತಕ್ಕಂಥ ತಳಿಗಳಿದೆ. ಆರ್ಕ ಒಂದು 5-5.5 ಉಳಿದಿರ್ತಕ್ಕಂಥ ಎಲ್ಲ ಸಿರಿಧಾನ್ಯಗಳು 3-3.5 ಕಟಾವ್ ಆಗುತ್ತೆ. ಆದರೆ ನಮ್ಮ ದೇಸಿ ತಳಿಗಳು ಸಿರಿಧಾನ್ಯಗಳು ಸ್ವಲ್ಪ ಇಳುವರಿ ಕಡಿಮೆ ಇದೆ. ಸ್ವಲ್ಪ ಅದನ್ನು ತಳಿಗಳಲ್ಲಿ ತೆನೆ ಆಯ್ಕೆ ಮಾಡಿ ರೈತರ ಮಟ್ಟದಲ್ಲೇ ಸುಧಾರಣೆ ಮಾಡಿ ಸ್ವಲ್ಪ ಇಳುವರಿಯನ್ನು ಜಾಸ್ತಿ ಮಾಡತಕ್ಕಂಥ ಪ್ರಯತ್ನ ಆಗಬೇಕು. ಈಗೇನಾಗಿದೆ, 1 ಎಕರೆಗೆ 4-5 ಕ್ವಿಂಟಲ್ ಬರ್ತಾ ಇದೆ ಇಳುವರಿ. ಅಷ್ಟು ಇಳುವರಿ ರೈತರಿಗೆ ಸ್ವಲ್ಪ ಆದಾಯ ಕಡಿಮೆ ಆಗಬಹುದು. ಆಗ ಸ್ವಲ್ಪ ಅದನ್ನು ಸುಧಾರಣೆ ಮಾಡಿ 7-8 ಕ್ವಿಂಟಲ್ ಬರೋ ಥರ ಏನಾದರೂ ಆದರೆ ರೈತರಿಗೆ ಬೆಳೆದ್ರೆ ಒಂದು ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಆಗ್ಬೋದು ಅಂತಕ್ಕಂಥದ್ದು ಒಂದು. ಎರಡನೇದು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೆಲವು ಯೂನಿವರ್ಸಿಟಿಗಳು ಈ ಸಿರಿಧಾನ್ಯಗಳನ್ನು ಸ್ವಲ್ಪ ಸುಧಾರಣೆ ಮಾಡಿ ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದನ್ನ ತಂದು ಅದು ಕೂಡ ಹೈಬ್ರಿಡ್ ಏನಲ್ಲ ಸರ್, ಅದು ಸುಧಾರಿತ ತಳಿಗಳು. ಅದನ್ನು ನಾವು ಬಳಸ್ಕೊಂಡು ಕೂಡ ಒಳ್ಳೆ ಇಳುವರಿ ತೆಗೆದಕ್ಕಂಥ ಪ್ರಯತ್ನವನ್ನು ಮಾಡಬಹುದು. ಇಳುವರಿ ಜಾಸ್ತಿ ಮಾಡಿದ್ರಷ್ಟೇ ಲಾಭ ಆಗುತ್ತೆ ಸರ್. ಇದು ಕಡಿಮೆ 3-4 ಕ್ವಿಂಟಲ್ ಎಲ್ಲ ಬಂದ್ರೆ ಇವತ್ತಿನ ಕೃಷಿ ಖರ್ಚು ಏನಿದೆ ಖರ್ಚು ನಿಭಾಯಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಒಂದ್ 8-10 ಕ್ವಿಂಟಲ್ ಅಷ್ಟು ಇಳುವರಿ ಬಂದ್ರೆ ಕೊರಲೆ ಬರುತ್ತೆ ಸರ್, ಕೊರಲೆ 8-10 ಕ್ವಿಂಟಲ್ ಎಕರೆಗೆ ಬರುತ್ತೆ. ಇವನ್ ತೆಂಗಿನ ತೋಟ ಅಥವಾ ಸ್ವಲ್ಪ ನೆರಳಿರತಕ್ಕಂತ ಜಾಗಗಳಲ್ಲಿ ಏನು ಬೆಳೆಯಲ್ಲ ಅನ್ನೋ ಜಾಗದಲ್ಲಿ ಕೂಡ ಕೊರಲೆ ನಾವು ಬೆಳಿಬಹುದು. ಬೇರೆ ಸಿರಿಧಾನ್ಯಗಳು ನೆರಳಲ್ಲಿ ಬೆಳಿಲಿಕ್ಕಾಗಲ್ಲ, ಸ್ವಲ್ಪ ಬಯಲು ಪ್ರದೇಶ ಹೊಲಗಳಲ್ಲಿ ಗದ್ದೆಗಳಲ್ಲಿ ಬೆಳಿಬೇಕಾಗತ್ತೆ, ತುಂಬಾ ನೀರೇನು ಬೇಕಾಗಲ್ಲ, ಅಂತ ಜಾಗಗಳಲ್ಲಿ ಬೆಳಿಬಹುದು. ಈಗಿರ್ತಕ್ಕಂತ ಸಮಸ್ಯೆ ರೈತರಿಗೆ ಇಳುವರಿ ಕಡಿಮೆ ಅಂತಕ್ಕಂಥದ್ದು ಸರ್, ಅದಕ್ಕೊಂದು ವ್ಯವಸ್ಥೆ ಏನಾದರೂ ಮಾಡ್ಕೊಂಡ್ರೆ ನಾವು ಅಥವಾ ಇಲಾಖೆಗಳನ್ನ ನಾವು ಯೂನಿವರ್ಸಿಟಿಗಳನ್ನ ಬಳಸ್ಕೊಂಡು ಅದಕ್ಕೆ ಪರ್ಯಾಯವನ್ನು ಮಾಡ್ಕೋಬಹುದು. ಇದರ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸವಾಲುಗಳಿದ್ದಾವೆ ಅಂತ ಹೇಳಿ, ಏನೆಲ್ಲ ಸಮಸ್ಯೆಗಳಿದ್ದಾವೆ, ಹೇಗೆ ಇದನ್ನ ಪರಿಹರಿಸಬಹುದು? ಸಂಸ್ಕರಣೆ ಅಂತಕ್ಕಂಥದ್ದು ಬಹಳ ದೊಡ್ಡ ಸವಾಲು ಸರ್. ಇದರಲ್ಲಿ ಸಂಸ್ಕರಣೆಯಲ್ಲಿ ನಮಗೆ ಈ ಬಿಳಿ ನೆಲದಲ್ಲಿ ಅಥವಾ ಮರಳು ಭಾಗದಲ್ಲಿ ಫಲವತ್ತಿಲ್ಲದೆ ಇರತಕ್ಕಂಥ ಭೂಮಿನಲ್ಲಿ ಬೆಳೆಯೋದ್ರಿಂದ ಅದರಲ್ಲೊಂದು ಬೆಣಚ್ ಕಲ್ಲು ಅಥವಾ ಬಿಳಿ ಕಲ್ಲು ಬರುತ್ತೆ ಸರ್. ಆ ಕಲ್ಲು ಮತ್ತೆ ಈ ಸಿರಿಧಾನ್ಯದ ಕಲ್ಲರ್ ಒಂದೇ ಇರುತ್ತೆ, ಕಲ್ಲರ್ ಸಾಟೆಕ್ಸಲು ಕೂಡ ಅದನ್ನು ತೆಗಿಲಿಕ್ಕೆ ಆಗ್ತದೆ. ಇದೊಂದು ದೊಡ್ಡ ಸವಾಲು. ಮತ್ತೆ ಸಿರಿಧಾನ್ಯ ತುಂಬಾ ಚಿಕ್ಕದು, ರಾಗಿಯಷ್ಟು ದಪ್ಪ ಇರೋದ್ರಿಂದ ಅದನ್ನ ಗ್ರೇಡಿಂಗ್ ಮಾಡಬೇಕಿದ್ರೆ ಅದಕ್ಕಿಂತ ಸ್ವಲ್ಪ ಸಣ್ಣ ಕಾಳು ಇಳುವರಿ ಅಥವಾ ಮಳೆ ಬೇರೆ ಬೇರೆ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗಿ ಒಂದು ಕಾಳಿನ ಒಂದು ಭಾಗ ಸ್ವಲ್ಪ ಚಿಕ್ಕದಾದ್ರೆ ಆ ಕಾಳು ಗ್ರೇಡಿಂಗ್ ನಲ್ಲಿ ಪಾಸ್ ಆಗಲ್ಲ, ಸಿಪ್ಪೆ ಸಮೇತ ಬರುತ್ತೆ. ಈ ತರದ್ದು ತುಂಬಾ ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸ್ತಾ ಇದೀವಿ. ಕೆಲವರು ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಒಂದ್ 2-3 ಸ್ವಲ್ಪ ಹೈಟೆಕ್ ಸಿರಿಧಾನ್ಯ ಸಂಸ್ಕರಣ ಘಟಕಗಳಾಗಿದೆ. ಮುಂಚೆ ತಮಿಳುನಾಡು, ಮಹಾರಾಷ್ಟ್ರ ಬೇರೆ ಕಡೆ, ಆಂಧ್ರಪ್ರದೇಶ ಬೇರೆ ಕಡೆ ಎಲ್ಲ ಹೋಗಿ ಮಾಡ್ತಾ ಇದ್ರು. ಈಗ ಕಳೆದ ಒಂದು 3-4 ವರ್ಷಗಳಿಂದ ಕರ್ನಾಟಕದಲ್ಲೂ ಕೂಡ ಸಂಸ್ಕರಣ ಘಟಕಗಳಾಗಿದೆ. ಮಿನಿಮಮ್ 1.5-2 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಸರ್. ಅದು ದೊಡ್ಡ ಬಂಡವಾಳ, ಬಂಡವಾಳ ಬೇಕಿರೋಂಥದ್ದು. ಅದರಲ್ಲಿ ಮಾಡಿ 100% ಕ್ಲೀನ್ಡ್ ಅಂತ ಕೊಡ್ತಾ ಇದ್ದಾರೆ. ಬಟ್ ಅಲ್ಲೂ ಕೂಡ 100% ಸಿಪ್ಪೆ ತೆಗಿಲಿಕ್ಕೆ ಆಗಿಲ್ಲ ಸರ್. ಸಿಪ್ಪೆ ತೆಗೆದಿರತಕ್ಕಂಥ ಕಾಳು ಕೂಡ 1% ಅಷ್ಟು ಬರ್ತಾ ಇದೆ. ಆ ಸೈಜ್ ಅನ್ನ ಸಪರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಲ್ಲು ತೆಗೆದಿದ್ದಾರೆ ಆಗಿದೆ. ಬಟ್ ನಾವು ರೈತರಾಗಿ ಯೋಚನೆ ಮಾಡಿ ಸಣ್ಣ ಪ್ರಮಾಣದಲ್ಲಿ ನಾನು 200 ಕೆಜಿ ಬೆಳೆದಿದ್ದೀನಿ, 300 ಕೆಜಿ ಬೆಳೆದಿದ್ದೀನಿ ಅಂತ ಅನ್ನೋ ರೈತರಿಗೆ ಇದ್ಯಾವುದು ಕೂಡ ಅವಕಾಶ ಇಲ್ಲ ಸರ್. ಯಾಕೆಂದ್ರೆ ಅದು ಎಲ್ಲೋ ದೂರದಲ್ಲಿ ಇರುತ್ತೆ, ನಮ್ಮ ಜಿಲ್ಲೆನಲ್ಲಿಲ್ಲ, ಇಲ್ಲಿಂದಲೇ ಸಾಗಾಣಿಕೆ ಖರ್ಚು ಬರುತ್ತೆ, ಅಲ್ಲಿ ಹೋದ ತಕ್ಷಣ ಮಾಡಿಕೊಡಲ್ಲ. ಎರಡನೇದಾಗಿ ಅವರು ದೊಡ್ಡ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಜಾಬ್ ವರ್ಕ್ ರೈತರಿಗೆ ಅಥವಾ ಬೇರೆಯವರಿಗೆ ಜಾಬ್ ವರ್ಕ್ ಮಾಡಿಕೊಡಲ್ಲ, ಅವ್ರು ಕೊಂಡ್ಕೊಂಡು ಅಕ್ಕಿನ ಮಾರಾಟ ಮಾಡ್ತಾರೆ. ಈ ರೀತಿ ರೈತರಿಗೆ ಅವಕಾಶಗಳು ಬಹಳಷ್ಟು ಕಡಿಮೆ ಇದೆ. ಹಾಗಾಗಿ ಸಂಸ್ಕರಣೆ ವಿಚಾರದಲ್ಲಿ ನಾವು ಸ್ವಲ್ಪ ಸಣ್ಣ ಸಣ್ಣ ಟ್ರಯಲ್ಗಳನ್ನ ಮಾಡಿದ್ದು ಹಾಸನದಲ್ಲಿ, ಮತ್ತೆ ಬೇರೆ ಬೇರೆ ಜಿಲ್ಲೆನಲ್ಲಿ ರೈತರಿಗೆ ಬೇಳೆ ಮಾಡ್ತಕ್ಕಂಥ ಮಿಲ್ ಬರುತ್ತಲ್ಲ ಸರ್, ದಾಲ್ ಮಿಲ್ಲು, ಅದರಲ್ಲಿ ಅದೇನ್ ಮಾಡುತ್ತೆ, ಹೆಸರು ಕಾಳು, ಉದ್ದಿನ ಕಾಳು, ತೊಗರಿ ಕಾಳು, ಈ ತರದನ್ನೆಲ್ಲ, ಅಲಸಂದೆ ಕಾಳು, ಇದನ್ನೆಲ್ಲ ಅದು ಸಿಪ್ಪೆನೆ ಮೇಲ್ಗಡೆ ಉಜ್ಜಿ ರಬ್ ಮಾಡಿ ಸಿಪ್ಪೆ ತೆಗೆಯುತ್ತೆ. ಅದರಲ್ಲೇ ಇದನ್ನ ಈ ಸಿರಿಧಾನ್ಯಗಳನ್ನ ನಾವು ಹಾಕಿ ಸಿಪ್ಪೆನ ಉಜ್ಜಿದ್ರೆ ಸಿಪ್ಪೆ ಬಹಳ ಸಾಫ್ಟ್ ಆಗಿ ಮತ್ತೆ ತುಂಬಾ ತೆಳು ಇರುತ್ತೆ ಸರ್. ಅದು ಸ್ವಲ್ಪ ಸ್ವಲ್ಪ ಉಜ್ಜಿದ್ರೆ ಸಾಕು ಸಿಪ್ಪೆ ಓಪನ್ ಆಗ್ಬಿಡುತ್ತೆ. ಅದನ್ನ ಉಜ್ಜಿ ತೆಗೆದು ಆ ಮಿಲ್ನಲ್ಲಿ ಸಿಪ್ಪೆ ಮತ್ತೆ ಇದು ಎರಡು ಒಟ್ಟಿಗೆ ಬರುತ್ತೆ. ಆಮೇಲೆ ತೆಗೆದು ಸ್ವಲ್ಪ ಜರಡಿ ಹಿಡಿದು ಕ್ಲೀನ್ ಮಾಡಿ ಅದನ್ನ ಬಳಸ್ಬಹುದು. ದಾಲ್ ಮಿಲ್ಗೆ ಹಾಕೋದಕ್ಕಿಂತ ಮುಂಚೆ ರಾಗಿ ಕ್ಲೀನಿಂಗ್ ಮಿಲ್ಲಲ್ಲಿ ಒಂದ್ಸರಿ ಕ್ಲೀನ್ ಮಾಡ್ಬೇಕು ಸರ್, ಡಿಸ್ಟೋನಿಂಗ್ ಮಾಡ್ಬೇಕು, ಡಿಸ್ಟೋನಿಂಗ್ ಮತ್ತೆ ಕ್ಲೀನಿಂಗ್ ಮಾಡಿ ಆ ನಂತರ ಈ ದಾಲ್ ಮಿಲ್ಗೆ ಹಾಕಿ ಅಕ್ಕಿ ತೆಗೆದ್ರೆ ಅದನ್ನ ನಾವು ಬಳಸ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಅಕ್ಕಿ ಸಿಗುತ್ತೆ. ಸಣ್ಣ ಪುಟ್ಟ ರೈತರಿಗೆ ಕಡಿಮೆ ಪ್ರಮಾಣದ ಬೆಳೀತಕ್ಕಂಥವ್ರಿಗೆ ಬಹಳ ಬೆಸ್ಟ್ ಅಂತ ಅಂದ್ರೆ ಈ ವಿಧಾನ ಸರ್. ಇದಕ್ಕಿಂತ ಹತ್ತಿರದಲ್ಲಿ ಯಾವುದು ಕೂಡ ಸಂಸ್ಕರಣೆ ಘಟಕ ಇಲ್ಲದೆ ಇರೋದ್ರಿಂದ. ಸಂಸ್ಕರಣೆಯನ್ನ ಮಾಡ್ಕೊಂಡ್ರೆ ಮಾರಾಟಕ್ಕೆ ಹೆಚ್ಚು ಅವಕಾಶಗಳಿರುತ್ತಲ್ವಾ? ಸಂಸ್ಕರಣೆ ಮಾಡಿದ್ರೆ ಸರ್ ಎರಡು ತರ ಅವಕಾಶ ಇದೆ. ಒಂದು ದೊಡ್ಡ ಪ್ರಮಾಣದಲ್ಲಿ ಬಲ್ಕ್ ಸಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ. ಕಡಿಮೆ ಪ್ರಮಾಣದಲ್ಲಿದ್ರೆ ಅದನ್ನ ಪ್ಯಾಕ್ ಮಾಡಿ ಹತ್ತಿರ ಇರತಕ್ಕಂಥ ಅಂಗಡಿಗಳಿಗೆ ಅಥವಾ ಕೆಲವು ಈಗ ಸಾವಯವ ಸಿರಿಧಾನ್ಯ ಮೇಳಗಳನ್ನ ಸರ್ಕಾರ ಆಯೋಜನೆ ಮಾಡ್ತಾ ಇದೆ, ಪ್ರೈವೇಟ್ ಕೂಡ ಆಯೋಜನೆ ಮಾಡ್ತಾ ಇದೆ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಎಲ್ಲಾ ಕಡೆಯಲ್ಲೂ ಇತ್ತೀಚೆಗೆ ಒಳ್ಳೆ ಅವಕಾಶ ಸಿಗ್ತಾ ಇರೋದ್ರಿಂದ ಅಲ್ಲಿ ಮಾರಾಟ ಮಾಡಬಹುದು. ಮತ್ತೆ ಎಲ್ಲಾ ಕಡೆಯಲ್ಲೂ ಕೂಡ ಸಾವಯವ ಸಂತೆಗಳು ನಡೀತಾ ಇದೆ, ಅಲ್ಲಿ ಮಾರಾಟ ಮಾಡಬಹುದು. ಈಗಾಗಲೇ ಸಾವಯವ ಸಿರಿಧಾನ್ಯಗಳನ್ನ ಮಾರಾಟ ಮಾಡತಕ್ಕಂಥ ಮಳಿಗೆಗಳನ್ನ ಎಲ್ಲ ಕಡೆ ತೆರೀತಾ ಇದ್ದಾರೆ. ಅಂತ ಕಡೆಗೆ ಸಪ್ಲೈ ಮಾಡಿದ್ರೆ ರೈತರು ಬೆಳೆದಿರತಕ್ಕಂಥದ್ದನ್ನ ಅವರು ಅದನ್ನ ಮಾರಾಟ ಮಾಡ್ಲಿಕ್ಕೆ ಒಂದು ಅವಕಾಶ ಕಲ್ಪಿಸಬಹುದು. ಹಾಗಾಗಿ ಮಾರುಕಟ್ಟೆ ಮಾಡ್ಲಿಕ್ಕೆ ತುಂಬಾ ಅವಕಾಶಗಳಿದೆ. ಇರತಕ್ಕಂಥದ್ದು ಉತ್ಪಾದನೆ ಮತ್ತೆ ಸಂಸ್ಕರಣೆ, ಇದು ನಮಗೆ ಇರತಕ್ಕಂಥ ಚಾಲೆಂಜ್ ಸರ್. ಇದು ಸ್ವಲ್ಪ ಸರಿ ಹೋಯ್ತು ಅಂತ ಅಂದ್ರೆ ಮಾರಾಟಕ್ಕೆ ಹೆಚ್ಚು ಅವಕಾಶಗಳು ಲಭಿಸುತ್ತೆ. ಒಂದು ಕಾಮನ್ ಫೆಸಿಲಿಟಿ ಮಾಡಿದ್ರೆ ಸರ್, ಸರ್ಕಾರ ಅಥವಾ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಯಾರಾದ್ರೂ ಕಾಮನ್ ಈ ಪ್ರೊಸೆಸಿಂಗ್ ಸೆಂಟರ್ ಮಾಡಿದ್ರೆ, ನವಣೆ ಅಥವಾ ಆರ್ಕ ಅಥವಾ ಸಾಮೆ ಈ ತರ ತಗೊಂಬಂದ್ರೆ ರೈತರು ಬೆಳೆದಿರೋಂಥದ್ದನ್ನ, ಅಲ್ಲಿ ಅದನ್ನ ಕ್ಲೀನ್ ಮಾಡಿ, ಪ್ರೀ ಕ್ಲೀನ್ ಮಾಡಿ, ನಂತರ ಅದನ್ನ ಸಂಸ್ಕರಣೆ ಮಾಡಿ ಅಕ್ಕಿನ ರೈತರಿಗೆ ಕೊಡುವಂತದ್ದಾಗಿ ಒಂದು ಚಾರ್ಜ್ ಮಾಡ್ಲಿ ಸರ್, ಪರವಾಗಿಲ್ಲ. ಆತರ ಮಾಡಿದ್ರೆ ರೈತರೆಲ್ಲರೂ ಒಂದ್ ಕಡೆ ಬಂದು ಅದನ್ನ ತಗೊಂಡು ಕ್ಲೀನ್ ಮಾಡಿಸಿ ಅಲ್ಲಿ ಯಾರಿಗೆ ಮಾರಾಟ ಮಾಡಿ ಅವ್ರಿಗೆ ಕೊಟ್ಟು ವಾಪಸ್ ಹೋಗ್ತಾರೆ. ಅವ್ರ ಮನೇಲಿ ಬಳಕೆ ಮಾಡ್ಲಿಕ್ಕೆ ಎಷ್ಟು ಬೇಕಷ್ಟಿಟ್ಟು ಉಳಿದನ್ನ ಮಾರಾಟ ಮಾಡ್ತಾರೆ. ತುಂಬಾ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಸಹಾಯ ಆದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಈಗ ಮತ್ತೆ ಎಲ್ಲೆಲ್ಲಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ? ಇದು ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ಇದೆ ಸರ್. ನಮಗಂತೂ ಇತ್ತೀಚೆಗೆ ನಮಗೆ ಈಗ ನಾವು ಅವನಿ ಆರ್ಗ್ಯಾನಿಕ್ ಮುಖಾಂತರ ಮಾರ್ಕೆಟ್ ಮಾಡೋ ಅಂತದ್ದು ಒಂದು ತಿಂಗಳಿಗೆ ಸರ್ ನಮ್ಗೆ 15-18 ಟನ್ನು ಸಿರಿಧಾನ್ಯ ಮಾರಾಟ ಆಗ್ತಾ ಇದೆ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ನಾವು ಅದಕ್ಕೆ ಸೃಷ್ಟಿ ಮಾಡಿದೀವಿ ಸರ್. ಸುಮಾರು ಒಂದು 200 ಟನ್ ಒಂದು ವರ್ಷಕ್ಕೆ ನಾವು ಮಾರಾಟ ಮಾಡ್ತೀವಿ ಸರ್ ಸಿರಿಧಾನ್ಯಗಳನ್ನು. ಅಷ್ಟು ದೊಡ್ಡ ಪ್ರಮಾಣದ ಮಾರ್ಕೆಟ್ ಅನ್ನು ನಾವು ಈಗಾಗಲೇ ಕಂಡುಕೊಂಡಿದ್ದೀವಿ ಕಳೆದ ಸುಮಾರು 2014 ಇಸ್ವಿಯಿಂದ. ದುಬೈನಿಂದ ಒಂದು ದೊಡ್ಡ ಅವಕಾಶ ಬರ್ತಾ ಇದೆ. ಸ್ವಲ್ಪ ಆರ್ಗ್ಯಾನಿಕ್ ಸರ್ಟಿಫೈಡ್ ಇದ್ರೆ ಇನ್ನೂ ಬೆಲೆ ಒಳ್ಳೆ ಬೆಲೆ ಕೊಡ್ತೀವಿ ಅನ್ನೋಂಥದ್ದು ಬರ್ತಾ ಇದೆ. ಪಕ್ಕದ ಕೇರಳ, ತಮಿಳುನಾಡು ಮತ್ತೆ ಮಹಾರಾಷ್ಟ್ರ ಬೇರೆ ಬೇರೆ ಸ್ಟೇಟಿಂದ ಸಾಕಷ್ಟು ಅವಕಾಶಗಳು ಬರ್ತಾ ಇದೆ. ನಾರ್ತ್ ಇಂಡಿಯಾದಲ್ಲಿ ತುಂಬಾ ಬೇಡಿಕೆ ಬರ್ತಾ ಇದೆ ಸಿರಿಧಾನ್ಯಗಳಿಗೆ. ಆ ನಿಟ್ಟಿನಲ್ಲಿ ಮತ್ತೆ ನಮ್ಮಲ್ಲಿ ಬಹಳ ದೊಡ್ಡ ಮಾರ್ಕೆಟ್ ಇರುವಂಥದ್ದು ಬೆಂಗಳೂರು, ಚೆನ್ನೈ, ಕೊಚ್ಚಿನ್, ತ್ರಿವೇಂಡ್ರಮ್, ಹೈದರಾಬಾದು ಮತ್ತೆ ಪೂನಾ, ಮಹಾರಾಷ್ಟ್ರ. ಈ ಮಾರ್ಕೆಟ್ ಸರ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳು ಕೊಡ್ತಾ ಇದ್ದಾರೆ ಸರ್. ನಮ್ಮಲ್ಲಿ ಮೈಸೂರು ಮತ್ತೆ ಮಂಗಳೂರಿನಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಆತರ ಎಷ್ಟು ಬೆಳೆದ್ರು ಕೂಡ ಮಾರಾಟ ಮಾಡಬಹುದು ಸರ್, ಎಷ್ಟು ಬೆಳೆದ್ರು ಮಾರಾಟ ಮಾಡಬಹುದು, ಅಷ್ಟು ಡಿಮ್ಯಾಂಡ್ ಇದೆ. ಈಗ ಕಳೆದ ಒಂದೂವರೆ ವರ್ಷದಿಂದ ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್ ಡಿಕ್ಲೇರ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಸರ್ಪ್ಲಸ್ ಇಲ್ಲದೆ ನಮಗೆ ಡಿಮ್ಯಾಂಡು ಜಾಸ್ತಿ ಆಗಿ ಈಗ ಇರ್ತಕ್ಕಂಥ ಬೆಲೆ ಜಾಸ್ತಿ ಆಗ್ತಾ ಇದೆ. ನಮಗೆ ಮುಂಚೆ ಎಲ್ಲ 50-60 ರೂಪಾಯಿಗಿದ್ದ ಬೆಲೆ ಇವತ್ತು 100 ರೂಪಾಯಿ ಆಗಿದೆ ಸರ್. ಈ ಕೊರಲೆ ನಮಗೆ ಖರೀದಿ ರೇಟೇನೆ ನಾವು ರೈತರಿಂದ ಎಲ್ಲ ಸಂಸ್ಕರಣೆ ಮಾಡಿ ಹೊರಗಡೆ ತರೋವಷ್ಟರಲ್ಲೇ 125-130 ರೂಪಾಯಿ ಬೆಲೆ ಸರ್ ಇವತ್ತು ಕೊರಲೆಗೆ. ಹಾಂ ಸರ್, ಈ 2 ವರ್ಷ ಹಿಂದೆ ಆ ಕೊರಲೆ ನಾವು ಧಾನ್ಯ ಖರೀದಿ ಮಾಡೋಕೆ 24-25 ರೂಪಾಯಿ ಕೆಜಿ ಇತ್ತು ಸರ್. ಇವತ್ತು ಕೊರಲೆ ಬೀಜನೇ 60-70 ರೂಪಾಯಿ ಕೆಜಿ ಆಗಿದೆ ಸರ್. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಬರ್ತಾ ಇದೆ. ಹಾಗಾಗಿ ಯಾವ ಸಿರಿಧಾನ್ಯ ನವಣೆ ಸ್ವಲ್ಪ ಮಟ್ಟಿಗೆ ರೇಟ್ ಕಡಿಮೆ ಇದೆ ಅನ್ನೋದೊಂದು ಬಿಟ್ಟರೆ ಸರ್ ಇನ್ನು ಯಾವ ಸಿರಿಧಾನ್ಯ ರೇಟ್ ಕಡಿಮೆ ಇಲ್ಲ, ತುಂಬಾ ಡಿಮ್ಯಾಂಡ್ ಇದೆ. ಬೆಳಿಬಹುದು, ಬೆಳೆದು ಅಕಸ್ಮಾತ್ ಮಾರ್ಕೆಟ್ ರೇಟ್ ಕಡಿಮೆ ಆದರೆ ಸರ್ ಅದನ್ನ ಲೋಕಲ್ ಮಾರ್ಕೆಟಲ್ಲೇ ನಾವು ಚಿಲ್ಲರೆ ಮಾರಾಟ ಮಾಡಬಹುದು ಸರ್. ಚಿಲ್ಲರೆ ಮಾರಾಟ ಮಾಡೋದು ಲಾಭ ಜಾಸ್ತಿ ಬರುತ್ತೆ. ಆ ನಿಟ್ಟಿನಲ್ಲಿ ಒಳ್ಳೆ ಅವಕಾಶಗಳಂತೂ ಇದೆ ಸರ್. ಈಗ ಸಾಮಾನ್ಯವಾಗಿ ಏನ್ ಬೆಳೀತಾರೋ ಅದನ್ನ ಮಾರಾಟ ಮಾಡಿದ್ರೆ ಹೆಚ್ಚು ಬೆಲೆ ಸಿಗುತ್ತೋ ಅಥವಾ ಬೇಡಿಕೆ ಹೆಚ್ಚಿರುತ್ತೋ ಅದನ್ನ ಮೌಲ್ಯವರ್ಧಿತ ಪದಾರ್ಥವಾಗಿ ಪರಿವರ್ತಿಸಿ ಮಾರಾಟ ಮಾಡೋದ್ರಿಂದ ಹೆಚ್ಚು ಬೇಡಿಕೆ ಸೃಷ್ಟಿ ಮಾಡ್ಕೋಬಹುದೋ ಹೇಗೆ ಸರ್? ಎಲ್ಲಾ ಉತ್ಪನ್ನಗಳಲ್ಲೂ ರೈತರು ಅದನ್ನ ಮೂಲವನ್ನೇ ಮೂಲವಾಗಿಯೇ ಮಾರಾಟ ಮಾಡಿದ್ರೆ ಬೆಲೆ ಕಡಿಮೆ ಸರ್. ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಿಂದ ಸಾಕಷ್ಟು ಅದರಲ್ಲಿ ದುಪ್ಪಟ್ಟು ಲಾಭವನ್ನು ಕೂಡ ಮಾಡಬಹುದು, ಅವಕಾಶಗಳು ಸಾಕಷ್ಟು ಇದೆ. ಅದೇ ರೀತಿ ಸಿರಿಧಾನ್ಯದಲ್ಲಿ ನೋಡೋದಾದ್ರೆ ಸುಮಾರು ಒಂದು 14-15 ತರದ ಮೌಲ್ಯವರ್ಧನೆ ಮಾಡಲಿಕ್ಕೆ ಅವಕಾಶ ಇದೆ. ಮೌಲ್ಯವರ್ಧನೆ ಅಂತಂದ್ರೆ ಅದು ಮಾರುಕಟ್ಟೆಗೆ ತರತಕ್ಕಂಥ ಮೌಲ್ಯವರ್ಧಿತ ಉತ್ಪನ್ನಗಳು ಸರ್. ನಾವು ಮನೆಯಲ್ಲಿ ಮಾಡ್ಕೊಂಡು ಬಳಸ್ತಕ್ಕಂಥ ಉತ್ಪನ್ನಗಳು ಸಾಕಷ್ಟು ಇದೆ, ತುಂಬಾ ಇದೆ, 100+ ಇದೆ. ಆದರೆ ಅದು ಮಾರ್ಕೆಟಿಗೆ ತರಬೇಕಿದ್ರೆ ಅದು ಶೆಲ್ಫ್ ಲೈಫ್ ಬೇಕು, ಕ್ವಾಲಿಟಿ ಬೇಕು, ಪ್ಯಾಕಿಂಗ್ ಅದೆಲ್ಲ ಮಾಡ್ಲಿಕ್ಕೆ ಅವಕಾಶ ಇರತಕ್ಕಂಥ ಉತ್ಪನ್ನಗಳು ನೋಡೋದಾದ್ರೆ ಸಾಕಷ್ಟಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಸಿರಿಧಾನ್ಯ ಮಾಲ್ಟು ಸರ್, ಮೊನ್ನೆ ನಮ್ಮದು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಆದಾಗ ಸುಮಾರು 150+ ಸಿರಿಧಾನ್ಯ ಮಾಲ್ಟು ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ಬಂದಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿರಿಧಾನ್ಯ ಮಾಲ್ಟ್ ಇವಾಗ ಏನು ನಮಗೆ ಇದೆಲ್ಲ ಬರ್ತಾ ಇದೆ ಅದಕ್ಕೆ ಕಾಂಪೀಟ್ ಮಾಡುವಷ್ಟರ ಮಟ್ಟಿಗೆ ಸಿರಿಧಾನ್ಯ ಮಾಲ್ಟ್ ಮಾರ್ಕೆಟ್ ಬಂದಿದೆ ಸರ್. ತುಂಬಾ ದೊಡ್ಡ ಪ್ರಮಾಣದ ಬಂದಿದೆ, ಜನಗಳಿಗೆ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಪಬ್ಲಿಕ್ಸ್ಗೆ, ಹಾಗಾಗಿ ಅದು ಹೆಚ್ಚು ಪ್ರಚಲಿತ ಇರೋಂಥದ್ದು. ಸಿರಿಧಾನ್ಯದ್ದು ಖಡಕ್ ರೋಟಿಗಳನ್ನ ಮಾಡ್ತಾ ಇದ್ದಾರೆ, ತುಂಬಾ ಡಿಮ್ಯಾಂಡ್ ಇದೆ ಅದಕ್ಕೆ. 6 ತಿಂಗಳುಗಟ್ಟಲೆ ಹಿಟ್ಟು ಬಳಸೋಂಥದ್ದು, ಆಮೇಲೆ ಸಿರಿಧಾನ್ಯ ದೋಸಾ ಮಿಕ್ಸು, ಸಿರಿಧಾನ್ಯ ಇಡ್ಲಿ ಮಿಕ್ಸು ಇದನ್ನ ಮಾಡಿ ಮಾರ್ಕೆಟ್ ಈ ತರ ಪ್ರಯತ್ನ ಮಾಡಿದ್ದಾರೆ. ಸಿರಿಧಾನ್ಯ ರವಾ ಒಳ್ಳೆ ಟ್ರೆಂಡ್ ಸರ್. ಈಗೆಲ್ಲ ಈಗ ಸ್ವಲ್ಪ ಡಯಾಬಿಟಿಕ್ ಇರೋಂಥವ್ರು ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ಸಿಗ್ತಕ್ಕಂಥ ರವೆಗಿಂತ ಸಿರಿಧಾನ್ಯ ರವೆಯನ್ನು ಬಳಸಿದ್ರೆ ನಮ್ಗೆ ಸ್ವಲ್ಪ ಡಯಾಬಿಟಿಕ್ ಒಳ್ಳೇದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಬಳಸೋಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಿರಿಧಾನ್ಯ ಹಿಟ್ಟು ರೊಟ್ಟಿ ಮತ್ತೆ ಚಪಾತಿ ಮಾಡಲಿಕ್ಕೆ ಮತ್ತೆ ಗಂಜಿ ಮಾಡಲಿಕ್ಕೆ ಅದಕ್ಕೆ ಹಿಟ್ಟನ್ನು ಮಾಡಿ ಮಾರ್ಕೆಟ್ ಮಾಡತಕ್ಕಂಥ ಪ್ರಯತ್ನಕ್ಕೆ ಸಾಕಷ್ಟು ಅವಕಾಶ ಇದೆ. ಮತ್ತೆ ಇಡ್ಲಿ ದೋಸೆ ಬ್ಯಾಟರ್ ಸರ್ ಈ ಸರಿ ಮಾಡಿ ಈ ಮಾಲ್ಗಳಿಗೆಲ್ಲ ಸಪ್ಲೈ ಮಾಡ್ತಾರೆ 2-3 ಡೇಸ್ಗೆಲ್ಲ. ಆ ಥರ ಬೆಂಗಳೂರಿಂದ ಶುರುವಾಗಿದೆ ಕಾನ್ಸೆಪ್ಟ್. ಈಗ ರೆಡಿ ದೋಸೆ ಇಟ್ಟು ಸರ್, ರೆಡಿ ಇಡ್ಲಿ ಸರಿ ಕಸ್ಟಮರ್ ತಗೊಂಡೆ ಮನೇಲಿ ಇಡ್ಲಿ ಮಾಡೋದಷ್ಟೇ, ಆ ಥರದಲ್ಲಿ ರೆಡಿಮೇಡ್ ಈಗ ಉತ್ಪಾದನೆ ಶುರುವಾಗಿದೆ. ಸಿರಿಧಾನ್ಯ ಲಡ್ಡು ಕೆಲವರು ಮಾಡ್ತಾ ಇದ್ದಾರೆ, ದೊಡ್ಡ ಪ್ರಮಾಣದ ಮಾರ್ಕೆಟ್ ಇಲ್ಲ, ಬಟ್ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದ್ದಾರೆ. ಸ್ವಲ್ಪ ಸಿಹಿ ಪದಾರ್ಥ ಸ್ವೀಟ್ ಮಾಡ್ಲಿಕ್ಕೆ ಸಿರಿಧಾನ್ಯದ ಚಕ್ಲಿ ನಿಪ್ಪಟ್ಟು ಮತ್ತೆ ರಾಗಿನಲ್ಲಿ ರಾಗಿ ಬೂಂದಿ, ರಾಗಿ ಮಿಕ್ಸ್ಚರ್ ಈ ಥರದ್ನೆಲ್ಲ ಕೆಲವರು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆ ಅಂತಂದ್ರೆ ಮಂಡ್ಯದಲ್ಲಿ ಬಿಜಿಪುರ ರಾಗಿ ಉತ್ಪಾದಕರ ಕಂಪನಿ ಅಂತ ಒಂದು ರೈತರೇನೆ ಒಂದು ಎಫ್ಪಿಒ ಮಾಡಿದ್ದಾರೆ. ನಮಗೂ ಕೂಡ ಸಪ್ಲೈ ಮಾಡ್ತಾ ಇದೆ ಸರ್, ರಾಗಿ ನಿಪ್ಪಟ್ಟು, ರಾಗಿ ಚಕ್ಲಿ, ರಾಗಿ ಬೂಂದಿಕಾರ, ರಾಗಿ ಮಿಕ್ಸ್ಚರ್, ಈ ತರ ನಾಲ್ಕೈದು ಉತ್ಪನ್ನಗಳು ಮಾಡಿದ್ದಾರೆ. ತುಂಬಾ ಕ್ವಾಲಿಟಿ ಇದೆ, ತುಂಬಾ ರುಚಿ ಇದೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ನಾವು ಈ ಬೇಕರಿ ಸಿಗ್ತಕ್ಕಂಥ ಉತ್ಪನ್ನಕ್ಕೆ ಕಾಂಪೀಟ್ ಮಾಡುವಷ್ಟು ಮಟ್ಟಿಗೆ ಕ್ವಾಲಿಟಿ ಮಾಡಿದ್ದಾರೆ, ಚೆನ್ನಾಗಿದೆ. ಆ ಥರದಲ್ಲಿ ಅವಕಾಶಗಳಿದೆ. ಆಮೇಲೆ ಸ್ವಲ್ಪ ಟೆಕ್ನಾಲಜಿ ಸಿಕ್ಕಿದ್ರೆ ಸಿರಿಧಾನ್ಯ ಬಿಸ್ಕೆಟ್ ಮಾಡಲಿಕ್ಕೆ ಮತ್ತೆ ಸಿರಿಧಾನ್ಯದ ರಸ್ಕು ಬ್ರೆಡ್ ಬಂದು ಮಾಡಲಿಕ್ಕೆ ಅವಕಾಶ ಇದೆ. ನಾವು ಕೂಡ ಈಗ ಹೊಸದಾಗಿ ಒಂದು ಯೂನಿಟ್ ಕೃಷಿ ಇಲಾಖೆ ಒಂದು ಸಹಯೋಗದಲ್ಲಿ ಒಂದು ಯೂನಿಟ್ ಪ್ರಾರಂಭ ಮಾಡಿದೀವಿ ಸರ್. ಈಗ ಸ್ಟಾರ್ಟ್ ಆಗ್ತಾ ಇದೆ ಸಿರಿಧಾನ್ಯದ ಬಿಸ್ಕೆಟ್ ಮಾಡೋಂತ ಒಂದು ಯೂನಿಟ್. ಆಮೇಲೆ ಸಿರಿಧಾನ್ಯದ ಹಪ್ಪಳ ಮಾಡಲಿಕ್ಕೆ ಮತ್ತೆ ಸಿರಿಧಾನ್ಯದ ರಾಗಿ ಸರಿ ಮತ್ತೆ ಉರಿ ಇಟ್ಟು ಸರ್ ತುಂಬಾ ಡಿಮ್ಯಾಂಡ್ ಇರೋಂಥದ್ದು. ಮಕ್ಕಳಿಗೆ 6 ತಿಂಗಳ ನಂತರ ಸರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ರಾಗಿ ಮತ್ತೆ ಹೆಸರುಕಾಳು ಮೊಳಕೆ ಹೆಸರುಕಾಳದ ಒಂದು ಸ್ಪ್ರೌಟೆಡ್ ಒಂದು ಸರಿ ಮಾಡಿ ಕೊಡ್ಲಿಕ್ಕೆ ತುಂಬಾ ದೊಡ್ಡ ಡಿಮ್ಯಾಂಡ್. ನಾನು ಆಸನದಲ್ಲಿ ನಾನು ಗಮನಿಸಿದಾಗೆ ರಾಗಿ ಸರಿಗೆ ಬಹಳಷ್ಟು ಡಿಮ್ಯಾಂಡ್ ಇದೆ ಸರ್. ಇದನ್ನ ಮಾಡಿ ಮಾರ್ಕೆಟ್ ತರ ಅಂತ ಪ್ರಯತ್ನಗಳು ಮಾಡಬಹುದು. ಅದೇ ರೀತಿ ತುಂಬಾ ಇನ್ ಸ್ವಲ್ಪ ಟೆಕ್ನಾಲಜಿ ಬಗ್ಗೆ CFTRI IIMR ತರದ ಯಾವ್ದಾದ್ರೂ ಯೂನಿವರ್ಸಿಟಿ ಅಥವಾ ಸಪೋರ್ಟ್ ಮಾಡೋದಾದ್ರೆ ರೆಡಿಮಿಕ್ಸ್ ಬಿಸಿಬೇಳೆಬಾತು ಪಾಯಸ ಉಪ್ಮಾ ಖಾರ ಪೊಂಗಲ್ ಸಿ ಪೊಂಗಲ್ ಈ ತರದ್ದೆಲ್ಲ ಮಾಡ್ಲಿಕ್ಕೂ ಸಾಕಷ್ಟು ಅವಕಾಶ ಇದೆ. ಮನೇಲಿ ಮಾಡೋದಕ್ಕೆ ಸಾಕಷ್ಟು ತಿಂಡಿಗಳು ಮಾಡಬಹುದು, ಬಟ್ ಈಗ ನಾನು ಹೇಳಿದ ಉತ್ಪನ್ನಗಳನ್ನ ಮಾರ್ಕೆಟಿಗೆ ತರಲಿಕ್ಕೆ ಅವಕಾಶಗಳಿದೆ. ಇದ್ರ ಬಗ್ಗೆ ಸ್ವಲ್ಪ ಕೃಷಿ ವಿಜ್ಞಾನ ಕೇಂದ್ರ ಅಥವಾ CFTRI ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲಿಟರಿ ರಿಸರ್ಚ್ ಅಂತ ಹೈದರಾಬಾದ್ನಲ್ಲಿ IIMR ಅಂತ ಒಂದು ಸಂಸ್ಥೆ ಇದೆ, ಇವ್ರನ್ನ ಸಂಪರ್ಕ ಮಾಡಿದರೆ ನಮಗೆ ಏನು ಮಾಹಿತಿ ಬೇಕು, ಅದು ಟೆಕ್ನಾಲಜಿ ಏನು ಬೇಕು, ಆ ಟೆಕ್ನಾಲಜಿ ಸಮೇತ ಅವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ಇದೆ ಸರ್. ಇದನ್ನು ಮಾಡಿಕೊಂಡು ಮಾರುಕಟ್ಟೆಗೆ ಬರಬಹುದು. ಸ್ಥಳೀಯವಾಗಿ ಹೇಗಿದೆ ಮಾರುಕಟ್ಟೆ ಈಗ ಒಂದು ಸಂತೆ ಲೆವೆಲ್ನಲ್ಲಿ ಅಥವಾ ಒಂದು ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಆ ಸಂದರ್ಭದಲ್ಲಿ ಹೇಗಿದೆ? ನಾನು ಗಮನಿಸಿದಾಗ ಹಳ್ಳಿಯಿಂದ ಜನ ಬಂದು ಸಿರಿಧಾನ್ಯ ಟೌನಿಗೆ ಬಂದು ತಗೊಂಡೋಗ್ತಾ ಇದ್ದಾರೆ ಸರ್. ತುಂಬಾ ಹಳ್ಳಿಯಿಂದ ಜನ ಬರ್ತಾರೆ ಸರ್. ನಮ್ಮ ಶಾಪ್ ಹತ್ರ ಶ್ರವಣ ಬೆಳಗುಳದಿಂದ, ಆಮೇಲೆ ಈ ಕಡೆ ನುಗ್ಗೇಹಳ್ಳಿಯಿಂದ, ಅರಸೀಕೆರೆ ಬಾಣಾವರದಿಂದ, ಈ ಕಡೆ ಸಕಲೇಶ್ಪುರದ ಬಾರ್ಡರ್ ಹಳ್ಳಿಗಳಿಂದ, ಅಲ್ಲಿಂದ ಎಲ್ಲ ಜನ, ಮತ್ತೆ ಕೊಣನೂರು ಸರ್ ರಾಮನಾಥ್ಪುರ ಅಷ್ಟು ದೂರದಿಂದ ಹಳೆ ಬೀಡಿಂದ ಅಲ್ಲಿಂದ ಎಲ್ಲ ಜನ ಬಂದು, ನಾನು ಸುಮ್ಮನೆ ಕೆಲವು ಸಿಕ್ಕಿದಾಗ ರೈತರು ಇರೋರನ್ನ ಮಾತಾಡಿಸ್ತೀನಿ ಇಲ್ಲಿಂದ ಬಂದ್ರಿ ಅಂತ, ನಮಗೆ ಆಯುರ್ವೇದ ಡಾಕ್ಟರ್ ಹೇಳಿದ್ದಾರೆ ಸಿರಿಧಾನ್ಯ ತಿನ್ನಿ ಅಂತ, ಎಲ್ಲೂ ಸಿಗಲ್ಲ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ ಸರ್. ಆ ನಿಟ್ಟಿನಲ್ಲಿ ಜನಗಳಿಗೆ ಅವೇರ್ನೆಸ್ ಬರ್ತಾ ಇದೆ, ಎಲ್ಲ ಕಡೆಯಿಂದಲೂ ಬಳಕೆ ಶುರುವಾಗಿದೆ. ಈಗ ಬೆಳಿಬೇಕು ಮತ್ತೆ ಅದನ್ನು ಸ್ಥಳೀಯವಾಗಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಕೂಡ ಸಿಗಂಗಾಗಬೇಕು ಸರ್. ಜನಕ್ಕೆ ಅಲ್ಲಲ್ಲೇ ಸಿಕ್ಕಿದ್ರೆ ಇನ್ನೂ ಮಾರುಕಟ್ಟೆ ಜಾಸ್ತಿ ಮಾಡಬಹುದು. ಈಗ ಉತ್ಪಾದನೆ ಆಗಿದ್ದೆಲ್ಲ ಈಗ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಬಂದ್ಮೇಲೆ ಏನಾಗ್ತಾ ಇದೆ ಅಂದ್ರೆ ಹೆಚ್ಚು ಜನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಸರ್. ಇದನ್ನ ತುಂಬಾ ಜನ ಇದನ್ನ ಎಕ್ಸ್ಪೋರ್ಟ್ ಮಾಡಿ ಮಾರಾಟ ಮಾಡಿ ದುಡ್ಡು ಮಾಡಬೇಕು ಅಥವಾ ಲಾಭ ಮಾಡಬೇಕು ಅಂತಕ್ಕಂಥದ್ದು ಜನಗಳಲ್ಲಿ ಹೆಚ್ಚು ಕಾಣ್ತಾ ಇದೆ. ನನ್ನ ಉದ್ದೇಶ ನಾವು ಮಾಡ್ತಾ ಇರೋಂಥದ್ದು ಸ್ಥಳೀಯವಾಗಿ ಬೆಳೆದಿರೋದನ್ನ ಸ್ಥಳೀಯವಾಗಿ ಮೊದಲು ಬಳಕೆ ಮಾಡಬೇಕು ಸರ್. ನಮ್ಗೆ ಹೆಚ್ಚಾಗಿದ್ದು ಹೊರಗಡೆ ಮಾರಾಟ ಮಾಡಬೇಕು ಅಂತ. ಖಂಡಿತ. ಹಾಗಾಗಿ ನಾವು ನಮ್ಮ ಪ್ರಯತ್ನ ಮಾಡಿ ಕೆಲವು ಆಸನದಲ್ಲಿ ಎಲ್ಲ ತಾಲೂಕಿನಲ್ಲೂ ಸಾವಯವ ಮಳಿಗೆ ಮಾಡೋಂಥದ್ದು, ಹೋಬಳಿ ಮಟ್ಟದಲ್ಲಿ ಮಳಿಗೆ ಮಾಡೋಂಥ ಥರದ ಸುಮಾರು ಒಂದು 12-13 ಶಾಪ್ಗಳನ್ನ ಸರ್ ಇಲ್ಲೆಲ್ಲ ಮಾಡಿದ್ದೀವಿ ನಾವು, ಕೆಲವು ಸಂಘಟನೆಗಳೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಹೋಬಳಿಗೊಂದು ಆದರೆ ಅಲ್ಲಿ ಸ್ಥಳೀಯವಾಗಿ ಬೆಳೆದಿರೋಂಥ ಅಲ್ಲಿ ಮಾರಾಟನೂ ಮಾಡಬಹುದು, ಅಲ್ಲಿ ಬೇಕಿರೋಂಥ ಕೊಂಡ್ಕೊಳ್ಳಬಹುದು ಸರ್. ಆ ನಿಟ್ಟಿನಲ್ಲಿ ಮೊದಲನೇ ಒಂದು ಆದ್ಯತೆ ಸಿಗಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಸರ್. ಸ್ಥಳೀಯವಾಗಿ ಹೆಚ್ಚು ಬಳಕೆ ಮಾಡುವಂತದನ್ನ ನೋಡಬೇಕು. ಈಗಾಗಲೇ ಬಳಕೆ ಮಾಡ್ತಾ ಇದ್ದಾರೆ, ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ, ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಹುಡುಕೊಂಡು ಟೌನಿಗೆ ಜಿಲ್ಲಾ ಕೇಂದ್ರಕ್ಕೆ ಅಥವಾ ಇನ್ನೊಂದ್ ಕಡೆ ಹೋಗುವಂತ ಸ್ಥಿತಿ ಇದೆ. ಸ್ಥಳೀಯ ಸಿಗೋ ತರದ್ದಾಗ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷದ ಹಿನ್ನೆಲೆಯಲ್ಲಿ ಬೇರೆ ದೇಶಗಳಲ್ಲಿ ಇದರ ಬೇಡಿಕೆ ಹೇಗಿದೆ ಮತ್ತೆ ನಮ್ಮ ದೇಶದ ರಫ್ತು ಯಾವ ಪ್ರಮಾಣದಲ್ಲಿದೆ ಸರ್? ಈಗ ಸಿರಿಧಾನ್ಯ ವರ್ಷ ಡಿಕ್ಲೇರ್ ಆದ ನಂತರ ಈಗ ಬೇರೆ ಬೇರೆ ಕಂಟ್ರಿನಲ್ಲೂ ಕೂಡ ಇದ್ರದ್ದು ಒಂದೊಂದು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದಾರೆ ಸರ್. ಈಗ ಜರ್ಮನ್ನಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು, ದುಬೈನಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು, ನಮ್ಮ ದೇಶ ಮತ್ತೆ ಕರ್ನಾಟಕದಿಂದ ಸಾಕಷ್ಟು ಜನ ನಮ್ಮ ಕೃಷಿ ಮಂತ್ರಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ. ಇದಕ್ಕೆ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ ಅವ್ರಿಗೆ. ಆದ್ರೆ ಎಲ್ಲ ದೇಶದವ್ರು, ನಮ್ಮ ಆಫೀಸು ಕೂಡ ಕಳೆದ ಒಂದು 3 ತಿಂಗಳ ನೆದರ್ಲ್ಯಾಂಡ್ ಇಂದ ಒಬ್ರು ಕಸ್ಟಮರ್ ಬಂದಿದ್ರು. ಅವರು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನಮ್ಮ ದೇಶದಲ್ಲಿ ಪ್ರೋಟೀನ್ ಇದೆ, ಮಿನರಲ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಕ್ಯಾಲ್ಸಿಯಂ ಇದೆ, ಎಲ್ಲ ಇದೆ, ನಮ್ಮಲ್ಲಿ ಫೈಬರ್ ಇಲ್ಲ. ಫೈಬರ್ ಇಲ್ಲ ನಮ್ಮ ದೇಶದ ದೊಡ್ಡ ಸಮಸ್ಯೆ ನೆದರ್ಲ್ಯಾಂಡ್ದು, ಫೈಬರ್ ಇಲ್ಲ ನಮಗೆ. ನೀವು ಫೈಬರ್ ರಿಚ್ ಫ್ರೂಟ್ ಮಿಲೆಟ್ ಇದೆ, ಮಿಲೆಟ್ ಅನ್ನು ನಮ್ಗೆ ಯಾವ ರೀತಿ ಕೊಡ್ತೀರಾ ಕೊಡಿ, ನಾನು ಅದನ್ನ ಅಲ್ಲಿ ಮಾರ್ಕೆಟ್ ಮಾಡ್ತೀನಿ, ನನ್ನ ಕೈಲಿ ಮಾರ್ಕೆಟ್ ಇದೆ ಅಂತ. ಅವರು ಸುಮಾರು ಒಂದು 30,000 ಸೂಪರ್ ಮಾರ್ಕೆಟ್ಗಳಲ್ಲಿ ಲೀಡ್ ಮಾಡೋ ಅಂತ ವ್ಯಕ್ತಿ ಸರ್ ನಮ್ಮಲ್ಲಿ ಬಂದಿದ್ದವರು. ನಾನು ಬರೀ ಒಂದೊಂದು ಅಂಗಡಿಗೆ ಒಂದೊಂದು ಕೆಜಿ ಕೊಟ್ಟರೆ 30,000 ಕೆಜಿ ಮಾರ್ಕೆಟ್ ಆಗುತ್ತೆ, ಬಟ್ ನನಗೆ ರಾ ಮಟೀರಿಯಲ್ ಬೇಡ ನಿಮ್ಮಿಂದ, ಸಿರಿಧಾನ್ಯವನ್ನು ತೊಗೊಂಡು ನಾನು ಏನು ಮಾಡ್ಲಿಕ್ಕೆ ಬರಲ್ಲ, ಸಿರಿಧಾನ್ಯ ಮೌಲ್ಯವರ್ಧನೆ ಮಾಡಿಕೊಡಿ ನಮಗೆ ಅಂತ. ಮೌಲ್ಯವರ್ಧನೆ ಮಾಡಿಕೊಡ್ಲಿಕ್ಕೆ ನಾವು ಅಲ್ಲಿ ಮಾತಾಡಿದ್ವಿ. ಆಮೇಲೆ ಅವ್ರನ್ನ ಕರ್ಕೊಂಡು CFTRIಗೆ ಹೋದೆ. ಅಲ್ಲಿ ವಿಜ್ಞಾನಿಗಳ ಚರ್ಚೆ ಮಾಡುವಷ್ಟರಲ್ಲಿ ಅವ್ರು ಹೇಳ್ತಾರೆ, ಇದನ್ನ ಹೊರಗಡೆ ಕಳಿಸ್ಲಿಕ್ಕೆ ಅಥವಾ ನೀವು ಇದನ್ನು ಮೌಲ್ಯವರ್ಧನೆ ಮಾಡಿ ಪ್ಯಾಕ್ ಮಾಡಬೇಕು ಅಂತಂದ್ರೆ ಅದರದ್ದು ಶೆಲ್ಫ್ ಲೈಫ್ ಬಂದು 5 ತಿಂಗಳಷ್ಟೇನೆ ಅಂತ, 5 ಮಂತ್ಸ್ಗಿಂತ ಜಾಸ್ತಿ ಇರಲ್ಲ. ಹಾಗಾಗಿ ನೀವಿಲ್ಲಿ ಅದನ್ನೆಲ್ಲ ಸಂಸ್ಕರಣೆ ಮಾಡಿ ರೆಡಿ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡುವಷ್ಟರಲ್ಲಿ 2 ಮಂತ್ಸ್ ಆಗೋಗುತ್ತೆ. ಆಮೇಲೆ ನಮಗೆ ಶೆಲ್ಫ್ ಲೈಫ್ 3 ಮಂತ್ಸ್ ಇದ್ರೆ ಮಾರ್ಕೆಟ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಇದಾಯಿತು. ಈ ತರದಲ್ಲಿ ತುಂಬಾ ಹೊರಗಡೆ ದೇಶದವರು ಕೂಡ ಈಗ ಸಿರಿಧಾನ್ಯಗಳ ಮೇಲೆ, ಎಲ್ಲ ದೇಶದಲ್ಲೂ ಇದೊಂದು ಸಮಸ್ಯೆ ಸರ್, ಫೈಬರ್ ಇಲ್ಲ. ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಏನ್ ರೆಡ್ ಮೀಟ್ ಬಳಸ್ತಾರೆ, ವೀಟ್ ಬಳಸ್ತಾರೆ. ಇಡೀ ಪ್ರಪಂಚದ ಬಹಳ ದೊಡ್ಡ ಪ್ರಮುಖ ಆಹಾರಗಳು ಸರ್ ಈಗ ಯಾವುದು, ವೀಟು, ಸಕ್ಕರೆ, ಆಮೇಲೆ ಅಕ್ಕಿ, ಇದೆಲ್ಲ ರೆಡ್ ಮೀಟ್, ಇದೆಲ್ಲ ಏನಿದೆ, ಈ ಯಾವುದ್ರಲ್ಲೂ ಫೈಬರ್ ಇಲ್ಲ. ಅವ್ರಿಗೆಲ್ಲರಿಗೂ ಫೈಬರ್ ಬೇಕು ಸರ್. ಈಗ ಫೈಬರ್ ಬೇಕು ಅಂತ ನಾವು ಸಿರಿಧಾನ್ಯ ಕೊಡಬೇಕು. ಹಾಗಾಗಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಮಾಡೋದ ಉದ್ದೇಶನೂ ಕೂಡ ಈ ಫೈಬರ್ ಬಗ್ಗೆ ಒಂದಷ್ಟು ಜಾಗೃತಿ ಬರಬೇಕು ಅನ್ನೋದು ಸರ್. ಎಲ್ಲರಿಗೂ ಈಗ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇದೆ. ಅದನ್ನ ನಾವು ಯಾವ ರೀತಿ ಮುಂದುವರಿತೀವಿ ಅನ್ನೋದ್ರ ಮೇಲೆ ಇದೊಂದು ನಮ್ಮ ದೇಶಕ್ಕೊಂದು ದೊಡ್ಡ ಲಾಭನೂ ಕೂಡ. ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ಸಿರಿಧಾನ್ಯ ಬೆಳಿತಕ್ಕಂದ್ರೆ ಬಹಳ ಕಡಿಮೆ ದೇಶಗಳು ಸರ್, ಅದರಲ್ಲಿ ಪ್ರಮುಖವಾಗಿ ನಮ್ಮ ದೇಶ ಇದೆ. ಹಾಗಾಗಿ ಸಿರಿಧಾನ್ಯ ವರ್ಷ ಅಂತ ಏನಿದೆ, ಇದು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಲಾಭ ಆಗ್ತಕ್ಕಂಥದ್ದು ಸರ್. ಬಟ್ ನಾವು ರೈತರು ಆ ಮಟ್ಟದಲ್ಲಿ ಪ್ರಯತ್ನ ಮಾಡಿದ್ರೆ ಲಾಭ ಮಾಡಬಹುದು ಸರ್ ಇದರಿಂದ. ಈ ಸಿರಿಧಾನ್ಯ ವರ್ಷ ಅನ್ನುವಂಥದ್ದೇನಿದೆ, ಇದರ ಒಂದು ಬಳಕೆಯನ್ನು ಕೂಡ ಅಥವಾ ಅದರ ಒಂದು ಇದನ್ನು ಕೂಡ ಇವ್ರು ಮಾಡ್ಕೋಬೇಕು. ಈ ವರ್ಷ ಸಿರಿಧಾನ್ಯ ವರ್ಷ ಅಂತ ಮಾಡಿದರೆ ಈ ವರ್ಷ ಸಿರಿಧಾನ್ಯ ವರ್ಷ ಮುಗಿದೋಗ್ಬೋದು ಸರ್, ಬಟ್ ಇದ್ರ ಟ್ರೆಂಡ್ 16 ವರ್ಷ ಇರುತ್ತೆ. ಅಷ್ಟು ವರ್ಷಗಳು ಕೂಡ ನಾವು ಇದನ್ನು ಪ್ರಯತ್ನ ಮಾಡಿ ಒಂದು ಒಳ್ಳೆ ಲಾಭದಾಯಕವಾಗಿ ಇದನ್ನು ಕೃಷಿ ಮಾಡಿ ರೈತರು ಲಾಭ ಮಾಡೋದಕ್ಕೆ ಅವಕಾಶಗಳಿದೆ. ತಾವಾಗಲೇ ಪ್ರಾರಂಭದಲ್ಲಿ ಹೇಳಿದಾಗೆ ಇದರಲ್ಲೂ ಕೂಡ ಸಾಕಷ್ಟು ಸುಧಾರಿತ ತಳಿಗಳು ಬಂದಿದ್ದಾವೆ. ಈ ನಿಟ್ಟಿನಲ್ಲಿ ಏನಿವತ್ತು ಸಣ್ಣ ಬೆಳೆಗಾರರಿದ್ದಾರೋ, ಒಂದು ವೇಳೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಅವರು ಏನ್ ಮಾಡಬೇಕಾಗುತ್ತೆ ಮಾರುಕಟ್ಟೆ ಮಾಡಲಿಕ್ಕೆ? ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಸರ್, ಒಂದು ಈಗಾಗಲೇ ಈ ಸಂಸ್ಕರಣೆ ಮಾಡುವಂತವ್ರಿಗೆ ಮಾರಾಟ ಮಾಡಬಹುದು. ಎರಡನೇದು ಅವರೇ ಸಂಸ್ಕರಣೆ ಮಾಡಿ ಈ ಮಾರುಕಟ್ಟೆದಾರರಿಗೆ ಸಪ್ಲೈ ಮಾಡಬಹುದು ಸರ್. ಎರಡು ಆಪ್ಷನ್ಸ್ ಇದೆ. ಯಾವಾಗ ನಾವು ಬಲ್ಕ್ ಅಂತ ಮಾತಾಡ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಅಂದಾಗ ಸ್ವಲ್ಪ ಬೆಲೆ ಕಡಿಮೆ ಆಗಬಹುದು. ಯಾಕೆ ಒಂದೇ ಸರಿ ಮಾರಾಟ ಮಾಡ್ತೀವಿ ನಾವು, ಅದನ್ನ ಚಿಲ್ಲರೆ ಮಾರಾಟ ಮಾಡ್ತೀವಿ ಅಂತ ಅಂದಾಗ ಲಾಭ ಸ್ವಲ್ಪ ಜಾಸ್ತಿ ಸಿಗ್ಬೋದು. ಇಷ್ಟೇ ವ್ಯತ್ಯಾಸ. ನಾವು 1 ಕೆಜಿನ 100 ರೂಪಾಯಿಗೆ ರಿಟೈಲ್ ಅಲ್ಲಿ ಮಾರಾಟ ಮಾಡ್ತೀವಿ ಅಂತಂದ್ರೆ ಬಲ್ಕ್ ಅಂದಾಗ 80 ರೂಪಾಯಿ ಮಾರಾಟ ಮಾಡಲೇಬೇಕು ಸರ್. ನಾನು 1 ಟನ್ ಅನ್ನು 100 ರೂಪಾಯಿಗೆ ಮಾರಾಟ ಮಾಡಿ ಸಾಧ್ಯ ಇಲ್ಲ. ಆದ್ರೆ 1 ಕೆಜಿನ ನಾನು 100 ರೂಪಾಯಿನ 1 ಟನ್ ಮಾರಾಟ ಮಾಡಬಹುದು. ಇಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅವಕಾಶಗಳಿದೆ. ಅವರು ಅದನ್ನ ಯಾವ ರೀತಿ ಮಾಡಿದ್ರು ಲಾಭ ಅಂತೂ ಆಗುತ್ತೆ ಸರ್. ಅವರು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅದನ್ನ ಅಕ್ಕಿ ಮಾಡಿ ಮಾರಾಟ ಮಾಡಿದ್ರೆ ಲಾಭ ಜಾಸ್ತಿ ಇದೆ ಸರ್. ಒಟ್ಟಿಗೆ ಸಂಸ್ಕರಣೆ ಮಾಡಬೇಕು ಮತ್ತೆ ಮೌಲ್ಯವರ್ಧನೆ ಮಾಡಬೇಕು. ಇದಕ್ಕೆ ಎಲ್ಲೆಲ್ಲ ಅವಕಾಶಗಳಿದಾವೆ ಅನ್ನುವಂಥದ್ದನ್ನ ಗುರುತು ಮಾಡಿಕೊಂಡು ತಾವು ಬೆಳೆದಂತಹ ಪದಾರ್ಥಗಳನ್ನ ಸಂಸ್ಕರಣೆ ಮಾಡಿ ಅಥವಾ ಮೌಲ್ಯವರ್ಧನೆಯನ್ನ ಮಾಡಿದ್ರೆ ಇದಕ್ಕೆ ಹೆಚ್ಚು ಬೇಡಿಕೆ ಅನ್ನುವಂಥದ್ದು ಬರುತ್ತೆ ಸರ್. ಬಹಳ ಸಿಂಪಲ್ ಸರ್. ನಾನು ಸಿರಿಧಾನ್ಯ ಬೆಳೆದಿದ್ದೀನಿ, ನನಗೆ ಮಾರುಕಟ್ಟೆ ಗೊತ್ತಿಲ್ಲ ಅನ್ನೋಂತ ಒಂದ್ಸರಿ ಕೃಷಿ ಇಲಾಖೆ ಸಂಪರ್ಕ ಮಾಡಿದ್ರೆ ಅವರು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಾರ್ಕೆಟ್ ಗಳಿದೆ ಅದೆಲ್ಲ ಲಿಸ್ಟ್ ಇದೆ ಸರ್. ಅದನ್ನ ಕಾಂಟ್ಯಾಕ್ಟ್ ಮಾಡಿ ಒಬ್ಬರು ಯಾರಾದ್ರೂ ಅಧಿಕಾರಿ ಮುಖಾಂತರ ಅವ್ರನ್ನ ನೇರ ಸಂಪರ್ಕ ಮಾಡಬಹುದು ಸರ್. ಹುಡುಕೊಂಡು ಹೋಗುವಂತ ಅವಶ್ಯಕತೆನೇ ಇಲ್ಲ ಸರ್. ಈಗ ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ಗಳಲ್ಲಿ ನನ್ನ ಹತ್ರ ಇಷ್ಟು ಸಿರಿಧಾನ್ಯ ಇದೆ, ಯಾರಿಗಾದ್ರು ಬೇಕಿದ್ದರೂ ಸಂಪರ್ಕ ಮಾಡಿ ಅಂತಂದ್ರೆ ಒಂದೆರಡು ದಿನದಲ್ಲಿ ಮಾರ್ಕೆಟ್ ಸಿಕ್ಬಿಡುತ್ತೆ ಸರ್. ಅಷ್ಟು ಈಗ ಮೀಡಿಯಾನು ಕೂಡ ಬಹಳ ಇದಿರೋದ್ರಿಂದ ಮಾರುಕಟ್ಟೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಏನಾಗಲ್ಲ ಸರ್. ಮಾಡಬಹುದು. ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಒಂದು FPO ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ? ಇದೆ ಸರ್, ಮಾಡಬಹುದು. ನಮಗೆ ಅರಸೀಕೆರೆ, ಚಂದ್ರಾಯಪಟ್ಟಣ, ಬೇಲೂರು ಭಾಗದಲ್ಲಿ ಸಿರಿಧಾನ್ಯಗಳು ಈಗಾಗಲೇ ಬೆಳೀತಾ ಇದ್ದಾರೆ. ಹೌದು. ಅಂತ ಭಾಗದಲ್ಲಿ ರೈತ ಉತ್ಪಾದಕರ ಸಂಘಗಳನ್ನ ಮಾಡಿ ಅದ್ರ ಮುಖಾಂತರ ಮೌಲ್ಯವರ್ಧನೆ ಮಾಡಿ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಸರ್. ಮಾಡಬಹುದು. ಆ ತರದ್ದು ಮಾಡ್ಕೊಂಡ್ರು ಕೂಡ ಮಾರುಕಟ್ಟೆಗೆ ಹೆಚ್ಚು ಅನುಕೂಲ ಹತ್ರ ಆಗ್ತೀವಿ ಸರ್. ಮಾರುಕಟ್ಟೆಗೆ ಛತ್ರ ಆಗ್ತೀವಿ ಮತ್ತೆ ನೇರವಾಗಿ ರೈತರೇ ಮಾರಾಟ ಮಾಡೋದ್ರಿಂದ ಅದ್ರ ಎಲ್ಲ ಲಾಭನೂ ಕೂಡ ರೈತರಿಗೆ ಸಿಗುತ್ತೆ ಸರ್. ತುಂಬಾ ಒಳ್ಳೆ ಅವಕಾಶಗಳಿದೆ. ಈ ಸಿರಿಧಾನ್ಯದ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ ಸರ್? ನಾನು ದೂರವಾಣಿ ಸಂಪರ್ಕಕ್ಕೆ ಸಿಗ್ತೇನೆ. ನನ್ನ ನಂಬರ್ ಅನ್ನು ತೊಗೊಳ್ಬೋದು ಸರ್. ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬಾ ಜನ ಈಗಾಗಲೇ ಸರ್, ತುಂಬಾ ಜನ ರೈತರು ಈಗ ಸಿರಿಧಾನ್ಯ ಬಿತ್ತನೆ ಬೀಜ ಬೇಕು ಅಂತಂದ್ರು ಕೂಡ ಇಲಾಖೆ ಕೇಳಿ ಕೂಡ ನನ್ನ ನಂಬರೇ ಕೊಡ್ತಾರೆ ಸರ್. ಸಿರಿಧಾನ್ಯ ಬಿತ್ತನೆ ಬೀಜ ಎಲ್ಲರಿಗೂ ನಾವೇ ಕಳೆದ 5-6 ವರ್ಷದಿಂದ ಕೊಡ್ತಾ ಇರತ್ತೆ ಸರ್. ಬೆಳೆದ್ಮೇಲೆ ಎಲ್ಲಿಗೆ ಮಾರಾಟ ಮಾಡಬೇಕು, ಏನು ಮಾಡಬೇಕು ಅನ್ನೋ ಕೂಡ ನನ್ನೇ ಸಂಪರ್ಕ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ನನ್ನ ನಂಬರಿಗೆ ಕರೆ ಮಾಡಿದ್ರೆ ಅವ್ರಿಗೆ ಬೇಕಿದ ಸೂಕ್ತ ಮಾಹಿತಿಯನ್ನು ನಾನು ಕೊಡ್ತೇನೆ ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ ಸರ್. 7022992900 ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 7022992900

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಕೇಳಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕಾಂತಾರ ಚಿತ್ರದ ಗೀತೆ. ಗೀತೆನ ಹಾಡಿದ್ದಾರೆ ಡಿಸಿ ವೆಂಕಟೇಶ್ ಅವರು ಸಂಗಡಿಗರೊಂದಿಗೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಜನೇಶ್ ಲೋಕನಾಥ್. ಕರುಣದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯದು ಕತ್ತಲನು ಮಣಿಸೋಕೆ ಚೀಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನು ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ ಯಾರ ಜೊತೆ ಅರಿಯದೆ ನಿನ್ನ ಕಲಹ ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ ನುಂಗಿಕೊಂಡರೂ ಮಾಡೋ ಪಾಪ ನೆಲ್ಲ ನುಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ನಂಗೆ ನಿಂಗೆ ದರ್ಪದಲ್ಲಿ ಮೆರೆವಾಗ ಹೂವ ಮಾಲೆ ನಾಳೆಗೆ ಉದುರಿ ಕುಣಿಕೆಯಾಗದೇನು ಕೇಳುವರೆ. ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೇ. ಇನ್ನು ಮುಂದೆ ಪ್ರತಿ ಬುಧವಾರ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಹಾಸನ ಎಫ್ಎಂನಲ್ಲಿ ಶ್ರೋತೃ ಬೆಳದಿಂಗಳು, ಶ್ರೋತೃಗಳ ಪ್ರೇಮ ಪತ್ರಗಳನ್ನು ಆಧರಿಸಿದ ಶ್ರವ್ಯ ಕಾವ್ಯ. ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೇ. ತಪ್ಪದೆ ಆಲಿಸಿ ಪ್ರತಿ ಬುಧವಾರ ಬೆಳಗ್ಗೆ 9 ಗಂಟೆಗೆ ಶ್ರೋತೃ ಬೆಳದಿಂಗಳು ನಿಮ್ಮ ಹಾಸನ ಎಫ್ಎಂನಲ್ಲಿ. ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೇ. ಏನಮ್ಮ ಶ್ರುತಿ, ನಿನ್ ಗಂಡ ಕಾರ್ ತಗೊಳ್ಳೋ ಪ್ಲಾನ್ ಏನಾಯ್ತು? ಕಿಯಾ ಸೆಲ್ಟೋಸ್ ಮೇಲೆ ಏನಾದ್ರೂ ಡಿಸ್ಕೌಂಟ್ ಸಿಗ್ಬಹುದಾ ಅಂತ ಕಾಯ್ತಾ ಇದೀನಿ. ಅಯ್ಯೋ, ನಿಂಗ್ ಗೊತ್ತಿಲ್ವಾ, ಆದರ್ಶ ಕಿಯಾದಲ್ಲಿ ಮಾರ್ಚ್ ತಿಂಗಳ ಮೆಗಾ ಬೊನಾನ್ಸಾ ಆಫರ್ ಇದೆ. ಅದು 1,57,000 ವರೆಗೆ ಡಿಸ್ಕೌಂಟ್ ಕೊಡ್ತಾ ಇದಾರೆ, ಮತ್ತೆ ಅದು ಸ್ಟಾಕ್ ಇರೋವರೆಗೂ ಮಾತ್ರ. ತ್ವರೆ ಮಾಡಿ ಈ ಆಫರ್ ಮಿಸ್ ಮಾಡ್ಕೋಬೇಡಿ. ಆದರ್ಶ ಕಿಯಾ, ದೊಡ್ಡ ಮಂಡಿಗನ ಹಳ್ಳಿ, ತಣ್ಣೀರು ಹಳ್ಳ, ಹಾಸನ. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನನ್ ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ಈಗ ಕೇಳಿ ಸಂತೋಷ್ ವೆಂಕಿ ಮತ್ತು ಸುಪ್ರಿಯಾ ಲೋಹಿತ್ ಅವರು ಆಡಿರುವ ಸವಾರಿ ಟೂ ಚಿತ್ರದ ಗೀತೆ. ಜಯಂತ್ ಕಾಗಿಣಿ ಅವರ ಸಾಹಿತ್ಯ, ಮಣಿಕಾಂತ್ ಖದ್ರಿ ಅವರ ಸಂಗೀತವಿದೆ.